ಹಾಗಿದ್ದರೇನೆ ಮಲ್ಲಿಗೂ ವಿನಂತ ಮನೆಗಂಡನ ಬಿಟ್ಟು ಅನ್ಯ ಪುರುಷರಿಗೆ ಬಲಿಬ್ಯಾಡ ಆಳಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರಬು ನರಳಲ್ಲ ಜಾಲಿಯ ಮರಬು ನರಳಲ್ಲ ನನ್ನ ಮಗಳ ತಾಯಿಯ ಮನೆಯೂ ಸ್ಥಿರವಲ್ಲ ಎಪ್ಪತ್ನಾಲ್ಕು ಎಪ್ಪತ್ತೈದು ವರ್ಷ ಆಯ್ತು ನಿಮಗೆ ಎಪ್ಪತ್ತ ನಾಲ್ಕು ಎಪ್ಪತ್ತೈದು ವರ್ಷ ಎಲ್ಲ ಮರೆತು ಹೋಗಿದೆ ಅಂತ ಹೇಳ್ತಾ ಇದ್ದೀರಿ ಈ ಎಲ್ಲಿಂದ ಕಲ್ತ್ರಿ ಹಾಡೋದೆಲ್ಲ ಹಾಡೋದೆಲ್ಲ ನಾ ಸಣ್ಣ ಇದ್ದವಾಗ ನಮ್ಮ ತಾಯಿ ಮನೆಯಲ್ಲೇ ಕಲ್ತಿದ್ದು ಎರಡನೇ ತಡೆಗಟ್ಟು ಓದೋಣ ನಾನು ಎರಡನೇ ಕ್ಲಾಸ್ ವರೆಗೆ ಓದಿದ್ರಿ ಎರಡನೇ ಕ್ಲಾಸ್ ಅಷ್ಟು ಓದೋಣೆ ಆದ್ರೆ ಮದುವೆ ಮಾಡ್ಕೊಟ್ರು ಸಣ್ಣ ವಯಸ್ಸಿನಲ್ಲೇ ಎಷ್ಟು ವರ್ಷಕ್ಕೆ ಮದುವೆ ಮಾಡ್ಕೊಟ್ರು ಮದುವೆ ಮಾಡೋಕೆ 12 ವರ್ಷಕ್ಕೆ ಮದುವೆ ಮಾಡ್ಕೊಟ್ಟಾರೆ ಆವಾಗ 12 ವರ್ಷಕ್ಕೆ ಮದುವೆ ಮಾಡ್ಕೊಟ್ಟು ಗಂಡನ ಮನೆಯೆಲ್ಲ ಬಾಳೆ ಬಡತನ ಬಡತನದಲ್ಲಿ ಕಾಲ ಕಳ್ಕೊಂಡು ಗಂಡನ ನೋಡ್ರೆ 1 ರೂಪಾಯಿ ಲೆಕ್ಕ ಬರುವುದಿಲ್ಲ ಆಗಿನ ಕಾಲದಲ್ಲಿ ತಾಯಿ ತಂದೆ ಎಲ್ಲ ಬಡವರು ಬಡವರು ಅದ್ ಕೂಡಲೇ ವರದಕ್ಷಿಣೆ ಕೊಡ್ಬೇಕು ಅವಾಗ ಹೆಣ್ಣಿಗೆ ವರದಕ್ಷಿಣೆ ಇತ್ತು ವರದಕ್ಷಿಣೆ ಇತ್ತು ಅವಾಗ 50 ರೂಪಾಯಿ ಅಷ್ಟು ತಗೊಂಡು ಲಗ್ನ ಮಾಡ್ಕೊಟ್ಟಿದ್ದು ಇದು ಎಷ್ಟು ವರ್ಷ ಹಿಂದಿನ ಕಥೆ ಇದೆ ಇವಾಗ ನಂಗೆ 70 12 ವರ್ಷಕ್ಕೆ ಮದುವೆ ಮಾಡುದು ಲೆಕ್ಕ ಹಾಕ್ಬೇಕು 58 ವರ್ಷ ಆಯ್ತು ಅವಾಗ ಇಲ್ಲಿ ನೋಡ್ರೆ ಗಂಡಿಗೆ 1 ರೂಪಾಯಿ ಲೆಕ್ಕ ಬರುದಿಲ್ಲ ಪ್ರತಿ ಒಂದು ನೋಡ್ಕೊ ಹೋದ್ನಾನೆ ಬಹಳ ಕಷ್ಟ ತೆಗೆದಾನೆ ಕಷ್ಟ ತೆಗೋಲಿ ಇದೆಲ್ಲ ಅಂದ್ರೆ ಗಂಡ ಕೆಲಸ ಮಾಡಕ್ಕೂ ಸರಿ ಬರುವುದಲ್ಲ ಪ್ರತಿ ಒಂದು ಒಂದು ಕಂಡಿ ಮಾಡ್ಕೊಂಡು ಬಂದದ್ದು ನಾನು ಈ ಗಂಡನ ಇದುವರೆಗೆ ತೋರಿಸಿ ನೀವು ಮದುವೆ ಮಕ್ಕಳು ಆಗ್ತೀರಾ ಅಂತ ಕೇಳಿದಾಗ ಏನ್ ಹೇಳಿ ಅಂದ್ರೆ ಆಗುದಿಲ್ಲ ಅಂತ ಹೇಳಿದ್ರೆ ಅವಾಗೆಲ್ಲ ತಾಯಿ ತಂದ ನೋಡುವುದಾಗಿತ್ತು ತಾಯಿ ತಂದ ನೋಡಿ ಮಕ್ಕಳು ಹೊಂದ್ಕೊಳ್ಳೋದು ಈಗ ನಂಗಲ್ಲ ಈಗ ಅವನ ಗಂಡ ಇಮೇ ಹೆಂಡತಿ ಮೊದ್ಲು ಹಂಗಲ್ಲ ಆ ತಾಯಿ ತಂದ ಮಾಡಿದ ನೋಡ್ಕೊಂಡ್ಬೇಕು ಅದರಲ್ಲೂ ಅಜ್ಜಿ ಮನೆ ಮಾವಾಗ ನೌಕರಿದ್ದ ನೌಕರಿದ್ದ ಬ್ಯಾಡ ಅಂದ ಬ್ಯಾಡ ಅಂದ್ರು ಸಹ ಮರ್ಯಾದ ಹೋಗ್ತದೆ ತಮ್ಮ ವರದಕ್ಷಿಣೆ ತಗೋಬಿಟ್ಟದೆ ನಾವು ಅಂದ್ರೆ ನಾವು ವರದಕ್ಷಿಣೆ ತಗೋಣ ಮರ್ಯಾದ ಹೋಗ್ತದೆ ಒಪ್ಪಬೇಡ ಅಂದ ತಾಯಿ ತಂದೆ ನೋಡ್ಬೇಕಾ ಅವನ್ ನೋಡ್ಬೇಕ ತಾಯಿ ತಂದೆ ಎಲ್ಲ ವರದಕ್ಷಿಣೆ ತಗೋದೆಲ್ಲ ಆಗೋಗೋದು ಆ ಸಲುವಾಗಿ ಅದಕ್ಕೆ ಒಪ್ಪಿಕೊಂಡು ಮದುವೆ ಆದದ್ದು ಸರಿ ಈಗ 58 ವರ್ಷ ಹಿಂದೆ ನೀವು ಮದುವೆ ಆಯ್ತು ನಿಮ್ಗೆ 70-74 ವರ್ಷ ಆಯ್ತು ಇವಾಗ ಈಗ ಕೃಷಿ ದುಡಿಮೆ ಹೇಗೆ ನಡೀತಿ ಸಾಕ್ತಾ ಇದೆ ಕೃಷಿ ದುಡಿಮೆ ಮಗ ಸೊಸೆ ಮಧ್ಯದಲ್ಲಿ ನಾನು ಮಾಡ್ಕೊಂಡು ಈಗ ತರಕಾರಿ ಅದೆ ತೋಟ ಬಾಳೆ ಎಲ್ಲ ನೀರು ಹಾಕಿ ಮಾಡ್ಕೊಂಡು ಈಗ ಸುಖನೇ ಆದ್ರೆ ಕಲೋನ ನನ್ನ ಕೈಲಿ ಆದಷ್ಟು ಕೆಲಸ ನಾವು ಮಾಡ್ತಾ ಅವ್ರ ಕೈಲಿ ಆದಷ್ಟು ಕೆಲಸ ಅವ್ರು ಮಾಡ್ತಾರೆ ಈ ಎತ್ತು ಎಲ್ಲ ಇಟ್ಕೊಂಡಿದ್ರ ಹೇಗೆ ಆಕಳದ ಮತ್ತೆ ಹಿಂಗೆ ಈಗ ಟ್ರ್ಯಾಕ್ಟರ್ ಎಲ್ಲ ಬರ್ಲಿಲ್ಲ ಇಲ್ಲಿಗೆ ಟ್ರ್ಯಾಕ್ಟರ್ ತರಲಿಲ್ಲ ಹಿಂಗೆ ಬಂದಿದ್ದೆ ತಗೊಳ್ತು ಹಿಂಗೆ ಯಾವ್ದಾದ್ರು ಇದ್ದಿದ್ದ ತಗೊಂಡು ಉಳ್ಕೊಂಡು ತರಕಾರಿ ಮಾಡೋದು ಇನ್ನು ಮುಂದೆ ಗಡ್ಡೆ ಬಿತ್ತಬೇಕಾದ್ರೆ ಯಾವ್ದಾದ್ರು ತಗೊಂಡು ಹೋಗುದು ಹಿಂಗೆ ಈಗ ಶಿವಮ್ಮ ಗಣಪತಿ ಪಟಗಾರ ಅವರು ನೀವು ನಿಮ್ಮ ಹೆಸರು ಹೇಳಿಲ್ಲ ಶಿವಮ್ಮ ಗಣಪತಿ ಪಟಗಾರ ನಮ್ದು ಸರಿ ಶಿವಮ್ಮ ಅವರು ಹೇಳಿಗ ನೀವು ಈ ಉಳ್ಳಾಗಡ್ಡಿ ಬೆಳಿತೀರಿ ಅಂತ ಕೇಳಿದೀವಿ ಇದ್ರ ಬಗ್ಗೆ ಹೇಳಿ ಸ್ವಲ್ಪ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಒಂದು ಹುಡುಗರೆಲ್ಲ ಬಗಿಲ್ ದೊಡ್ಡ ಕೂಡಲೇ ಹುಡುಗರ ಮಕ್ಕಳೆಲ್ಲ ಮಾಡದ್ದೆ 30 ಕ್ವಿಂಟಲ್ ವರೆಗೂ ಮಾಡದ್ದೆ ನಾವು ಅಷ್ಟುವರೆಗೂ ಮಾಡಿರು ಕಡೆಗೆ ಅದ್ರ ಆಗ ಬಂತು ಇವ್ರಿಗೆ ತ್ರಾಸು ಕಡೆಗೆ ಬಿಟ್ಟು ಅಲ್ಲಿ ಇಲ್ಲಿ ಊರ ಮನೆ ಕೆಲಸ ಮಾಡಿ ಹುಲ್ಲು ಬಡೋದು ಅದು ಇದು ಮಾಡ್ಕೊಂಡು ಹುಟ್ಟು ಪಟ್ಟಿ ಹೊಡ್ಕೊಂಡ್ರು ಕಡೆಗೆ ಹುಡುಗ ಬಗ್ಗೆ ಕೈಗೆ ಬಂದ ಅಲ್ಲಿ ಇಲ್ಲಿ ಕೂಲಿ ಮಾಡ ಹಿಂಗೆ ಯಾರು ಇದು ಕರೆಂಟ್ ರಿಪೇರಿ ಮಾಡೋದು ಅದು ಇದು ಮಾಡ್ಕೊಂಡ್ರಿ ಅಂತೂ ಜೀವನ ಇಲ್ಲಿವರೆಗೆ ನಡ್ಸ್ಕೊಂಡು ಬಂದರೆ ಈಗ ಉಳ್ಳಾಗಡ್ಡಿ ಕೃಷಿಯ ಬಗ್ಗೆ ಹೇಳಿ ಯಾವ ರೀತಿ ಬಿತ್ತನೆ ಮಾಡ್ತೀರಿ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀರಿ ಅವಾಗ ಅಗ್ಗಿ ಹಾಕೊಂಬುದು ಮೊದ್ಲೇ ಅಗ್ಗಿ ಹಾಕೊಂಡು ಅದಕ್ಕೆ ಏನೇನು ಸಗಣಿ ಗೊಬ್ಬರ ಮೊದ್ಲು ಹಾಕೊಂಡು ಕಡೆಗೆ ದೊಡ್ಡಾದ್ಮೇಲೆ ಈ ಕಡೆ ಇದು ಪಾರಮ್ ಗೊಬ್ಬರ ಏನಾದ್ರು ಹಾಕೋದು ಹಾಕೊಂಡು ಕಡೆಗೆ ಸಸಿ ದೊಡ್ಡಾದ್ಮೇಲೆ ಕಡೆಗೆ ನೆಡುದು ನೆಟ್ಕೊಂಡು ಮತ್ತೆ ಅದಕ್ಕೆ ನೀರು ಕೊಡೋದು ಅವಾಗ ಕೊಯ್ಯಲೆಯ ಕರ್ಗಿ ತಗೊಂಡು ನೀರು ಹಾಕೋದು ಬಾವಿ ಹಂಡ ತೆಗೋಕ ಆಗೋದಲ್ಲ ನಮ್ಮನೆ ಗಂಡಸರು ಕೇಳಿ ಬಾವಿ ಮುಟ್ಟಿ ನೆಗಡಿ ಹೊತ್ಕೊಳ ನಾನು ಆ ಲೆಕ್ಕದಲ್ಲಿ ನಾ ಮಾಡ್ಕೊಂಡು ಬಂದಿದೆ ಈಗೆಲ್ಲ ನೀರು ಹಾಕೋದು ಈಗೆಲ್ಲ ಒಬ್ಬೊಬ್ರು ಹಾಕ್ತರು ಒಬ್ಬೊಬ್ರು ಮಿಷನ್ ಮಾಡ್ತರು ಮಿಷನ್ ಆಮೇಲೆ ಇದಕ್ಕೆ ಕಾಯಿಲೆ ಕಸಾಯಿಲೆ ಎಲ್ಲ ಬರೋದಿಲ್ವಾ ಕಾಯಿಲೆ ಕಸಾಯಿಲೆ ಅವಾಗ ಹೆಚ್ಚು ಆಗೆಲ್ಲ ಬೂಸುಗಳು ಬಿಟ್ಟಿತ್ತು ಅವಾಗ ಅವಾಗ ಹೆಚ್ಚು ಇಷ್ಟೆಲ್ಲಾರು ತಿರುಪುಳಿ ಎಲ್ಲ ಈಗ ಏನೇನು ಕಾಯಿಲೆ ಬರ್ತದೆ ತಿರುಪುಳಿ ಬರ್ತದೆ ಸುಳಿಗೊಳೆ ಬರ್ತದೆ ಆಕೊಳು ಕಾಯಿಲು ಎಲ್ಲ ಬರ್ತದೆ ಈಗ ಏನ್ ಮಾಡ್ತೀರಿ ಕಾಯಿಲೆ ಬಂದ್ರೆ ಕಾಯಿಲೆ ಬಂದ್ರೆ ಅವಾಗ ನನ್ನ ಕಾಲದಲ್ಲೆಲ್ಲ ಕಾಯಿಲೆ ನನ್ಗೆ ಗೊತ್ತಲ್ಲ ಹಿಂಗೆ ನಮ್ಗೆ ಅದ್ರಲ್ಲಿ ಕಾಯಿಲೆ ಬರುವುದಿಲ್ಲ ಈಗೆಲ್ಲ ಬರ್ತದೆ ಈಗೆಲ್ಲ ಬರ್ತದೆ ಏನು ಸಿಂಪರಣೆ ಮಾಡಬೇಕು ಸರಿ, ಈಗ ಉಳ್ಳಾಗಡ್ಡಿ ಆಯ್ತು, ಬೇರೆ ಏನ್ ತರಕಾರಿ ಬೆಳಿತೀರಿ? ಮೂಲಂಗಿ, ಹರ್ಗಿ, ಇದು ಸ್ವಾಡ್ಗೆ, ಕಡೆಗೆ ಬಹಳೆ, ಪಟ್ಲಕಾಯಿ, ಹೀರೆಕಾಯಿ ಇದೆಲ್ಲ ಬೆಳಿ. ಈಗ ಬಸ್ಲೆಗೆ ಮತ್ತೆ ಹೀರೆಕಾಯಿ ಪಟ್ಲಕಾಯಿಗೆಲ್ಲ ಚಪ್ರ ಹಾಕ್ತೀರಾ? ಚಪ್ರ ಹಾಕ್ತೀವಿ. ಚಪ್ರ ಹಾಕ್ತೀವಿ. ಇಲ್ಲಿ ಏನಾದ್ರು ಸಿಗ್ತದೆ ಚಪ್ರ ಹಾಕ್ಲಿಕ್ಕೆ? ಈಗ ನಮ್ಗೆ ಹಿಂಗ ಬೇಲಿ, ನಮ್ಗೆ ಬೇಲಿ ಅಲ್ಲಿ ಅದಕ್ಕೆಲ್ಲ ಗಾಳಿ ಗಿಡ, ಸಾಬು ಗಿಡ ಎಲ್ಲ ತೆಗೆದು ಚಪ್ರ ಹಾಕೋದು. ಚಪ್ರ ಹಾಕೋದು. ಈ ಇದು ವೈರಿಂದ ಎಲ್ಲ ಕಟ್ಟೋದಿಲ್ವಾ? ಬೇಲಿಗೆ ಮಾತ್ರ, ಬೇಲಿಗೆ ಮಾತ್ರ ಇಂಟ್ರೆಸ್ಟ್ ಆಗ್ತದೆ. ಬೇಲಿ ಅಂದ್ರೆ ಈಗ ನವಿಲೆಲ್ಲ ಬರ್ತದ? ನವಿಲು ಬರ್ತದೆ. ನವಿಲು ಬರ್ತದೆ. ನವಿಗೆಲ್ಲ ಸೀಡಿ ಕಟ್ಟಾರೆ. ಸೀರೆ ಈ ಮನೆಯಲ್ಲಿ ಸೀರೆ ಇದ್ದಿರಲ್ಲ ತಗೊಂಡೋಗಿ ಕಟ್ಟಿ? ಹಳೆ ಸೀರೆ ಇದ್ರಿ. ಹಳೆ ಸೀರೆ. ಹಳೆ ಸೀರೆ. ಇದು ಸೀರೆ ಕಟ್ಟಿದ್ರೆ ನವಿಲು ಬರೋದಿಲ್ವಾ? ಬರೋದಿಲ್ಲ. ಅದು ಬರ್ತದೆ, ನೋಡ್ಕೊಂಡಿರ್ಬೇಕು. ನೋಡ್ಕೊಂಡು. ಈ ಬೇರೆ ಬೇರೆ ತರಕಾರಿಗೆಲ್ಲ ಗೊಬ್ಬರ ಎಲ್ಲ ಹೇಗೆ ಕೊಡ್ತೀರಿ? ಗೊಬ್ಬರ ಇದು ದಡ್ಡಿ ಗೊಬ್ಬರ. ದಡ್ಡಿ ಗೊಬ್ಬರ, ದಡ್ಡಿ ಗೊಬ್ಬರ ಸಗಣಿ ಗೊಬ್ಬರ ಹಾಕ್ತರು ಮೊದ್ಲೆ. ಸಗಣಿ ಗೊಬ್ಬರ ಹಾಕೊಂಡು ಸೊಪ್ಪಿನ ಗೊಬ್ಬರ, ಸಗಣಿ ಗೊಬ್ಬರ ಮೊದ್ಲು ಹಾಕ್ರು. ಕಡೆಗೆ ಸರ್ಕಾರಿ ಗೊಬ್ಬರ, ರಸಗೊಬ್ಬರ. ಹಾ, ರಸಗೊಬ್ಬರ ಹಾಕ್ರು. ಏನ್ ರಸಗೊಬ್ಬರ ಹಾಕ್ತೀರಿ? ಸಿಗ್ತದೆ, ಪ್ಯಾಟಿಲ್ ಸಿಗ್ತದೆ. ಯಾವಾಗ ಕೊಡೋದು ಅದನ್ನ? ಅದು ಸುಮಾರು ದೊಡ್ಡಬೇಕು. ಸಸಿ ಸಸಿ ಸಣ್ಣ ಇದ್ದಾಗ ಏನು ಕೊಡಬೇಡ, ಸುಟ್ಟೋಗ್ತದೆ. ಸುಟ್ಟೋಗ್ತದೆ. ಕಡೆಗೆ ಅದು ಕೊಟ್ಟ ಮೇಲೆ ನೀರ್ ಹಾಕುದು. ಕಡೆಗೆ ಅದು ಹುಳ ಗಿಳ ಬರ್ತದೆ ಅನ್ಕೊಂಡು ಔಷಧ ತತ್ರು. ಎಂತ ಔಷಧ ನಂಗ್ ಗೊತ್ತಲ್ಲ, ಅವ್ರ ಮಗ ಸೊಸೆ ಗೊತ್ತು. ಆ ಔಷಧ ಹೊಡಿತು. ಆ ಔಷಧ ಹೊಡೆದ ದಿವಸ ನೀರ್ ಹಾಕೋಕಾಗ, ಮರು ದಿವಸ ನೀರ್ ಹಾಕೋದು. ಅದು ಹುಳ ಬೀಳ್ತದೆ ಅಂತ, ಆ ಬದನೆ ಗಿಡಕ್ಕೆ ಇದಕ್ಕೆಲ್ಲ ಹುಳ ಬೀಳ್ತದೆ, ಔಷಧ ಹಾಕೋದು. ಈ ಬದನೆ ಗಿಡಕ್ಕೆಲ್ಲ ಯಾವ ರೀತಿ ಹುಳ ಬೀಳ್ತದೆ? ನಮ್ಮನೆ ಕಣ್ಣು ಕಣ್ಣು ಆಗುವ ಹುಳ, ಕಣ್ಣು ಕಣ್ಣು ಎಲೆ ಮೇಲೆ, ಎಲೆ ಮನೆಯಲ್ಲ, ಕಾಯಿಗೆ ಕಾಯಿಗೆ ಹುಳ ಬೀಳ್ತದೆ. ಈ ಕಾಯಿಯನ್ನೆಲ್ಲ ತೂತ ಕುರಿತದೆ? ಹೌದು ಹೌದು. ಆ ಸರ ಇದು ಮದ್ದು ಬೀಳುತ್ತೆ. ಮದ್ದು ಬಿಡೋದು? ಮದ್ದು ಬಿಟ್ಟರೆ ಹತೋಟಿ ಆಗ್ತದ? ಹಾ ಹಾ, ಸರಿ ಆಗ್ತದೆ, ಸರಿ ಆಗ್ತದೆ. ಈ ತರಕಾರಿ ಬಿಟ್ಟು ನೀವು ಅಡಿಕೆ ತೆಂಗು ಕೃಷಿ ಕೂಡ ಮಾಡ್ತೀರಿ? ಹೌದು. ಹೇಳಿ ಸ್ವಲ್ಪ ಅದ್ರ ಬಗ್ಗೆ. ತೆಂಗು ಅಡಿಕೆ ಸಸಿ ನೆತ್ತದ್ದು ಎಷ್ಟು ಎಷ್ಟು ಉಂಟು? ಅಡಿಕೆ ಮರ, ಅಡಿಕೆ ಮರ ಐವತ್ತಲ್ಲ, ಐವತ್ತು ಎಂಬತ್ತು. ತೆಂಗಿನ ಮರ? ತೆಂಗಿನ ಮರ ಬಂದು ಹತ್ತ ಇಪ್ಪತ್ತಾರು. ಹೌದಾ? ಸರಿ. ಇದಕ್ಕೆಲ್ಲ ಗೊಬ್ಬರ ಕೊಡೋದು? ಗೊಬ್ಬರ ಕೊಟ್ಟು ಈಗ ಸಗಣಿ ಗೊಬ್ಬರ ಇದ್ರೆ ತಂದು ಹಾಕೋದು. ಇದಕ್ಕೆ ಪೇಟೆ ಗೊಬ್ಬರ ಹಾಕುದು? ಚಿಂದಾಗ ಮಣ್ಣು ಬೇಕಂತೆ, ಮಣ್ಣೇನು ತಂದಾಕ್ಲಿ. ಈ ಮಣ್ಣು ಸಿಗೋದು ಕಷ್ಟ ಇಲ್ಲಿ? ಕಷ್ಟ, ತಂದೆ ಹಾಕ್ಬೇಕು. ಇಲ್ಲೆಲ್ಲ ಮರಳು ಜಾಲಿ ಉಸ್ಕು. ಆ ಸಲುವಾಗಿ ಕೆಮ್ಮಣ್ಣು ಹಾಕ್ಬೇಕು ಅಂತ ಜನ ಎಲ್ಲ. ಏನು ತೊಂದ್ರೆ ಹಾಕ್ಲಿ. ಬೇರೆ ಏನು ತರಕಾರಿ ಬೆಳಿದ್ರಿ ನೀವು? ಅದು ಹೇಳಿ ಇದು ಮೊಟ್ಟೆ ಅಂತೆಲ್ಲ ಅಷ್ಟೇ. ಹರ್ಗಿ, ಮೂಲಂಗಿ, ಪಟ್ಲ, ಹೇರಿ, ಕಡೆಗೆ ಇದು ಬದನೆ. ಈ ತರಕಾರಿ ಎಲ್ಲ ಮಾರಾಟ ಮಾಡೋದು ಎಲ್ಲಿ? ಮಾರಾಟ ಮಾಡೋಕೆ ನಮ್ ಹುಡುಗ ಸೌಡ ಹೋದಲ್ಲ, ಸ್ವಾಸ್ತಿನು ಕೆಲ್ಸ ಕೊಡ್ತದೆ. ಆ ಸಲ ತಗೊಂಡೋಗ ಹೊನ್ನ ಮರಕ್ಕೆ ಅವ್ರು ನೆಂಟರು, ನೆಂಟ್ರಿ ಕೆಲ್ಸ ಕೊಟ್ಟು ಬಂದ್ರೆ ಅವ್ರು ಮಾರಾಟ ಮಾಡ್ತಾರೆ. ಹೇಗೆ ಸಿಗ್ತದೆ ನಿಮ್ಗೆ ಬೆಲೆ? ಬೆಲೆ ಅಲ್ಲಿ ಹೊನ್ನ ಬರ್ಲು ಭಯಂಕರ ತುಟ್ಟಿ ತುಟ್ಟಿ. ಅದು ಒಂದು ಸಿಮೆಂಟ್ ಚೀಲ ಹಿಂಗೆ ತಗೋದ್ರೆ 1900 ರೂಪಾಯಿ ಆಗ್ತದೆ. ಈಗ ಬದನೆ ಮತ್ತೆ ಬೇರೆ ಬೇರೆ ತರಕಾರಿ ಎಲ್ಲ ತಗೊಂಡು ಒಂದು ಪೊಟ್ಲಿ ಕಟ್ಕೊ ಹೋಗೋದು. ಆ ಹೆಂಗಸು ಕೊಟ್ಟು ಬರೋದು. ಅವರು ನೀವೇ ನೇರ ಮಾರಾಟ ಮಾಡೋದಿಲ್ಲ? ಸಮ ಇಲ್ಲ. ಒಂದು 2 ವರ್ಷ ಹೋಗಿದೆ, ಆದ್ರೆ ಈಗ ಆಗ್ಬಿಡೋದು ಆಗೋದಿಲ್ಲ. ಈ ಒಂದು 50 ವರ್ಷ ಮೊದ್ಲು ಕೂಡ ತರಕಾರಿ ಮಾಡ್ತಾ ಇದ್ರು, ಈಗಲೂ ಕೂಡ ನೀವು ಮಾಡ್ತಾ ಇದ್ರಿ. ಆ ತರಕಾರಿ ಬೆಳೆಯುವಲ್ಲಿ ಏನಾದ್ರು ತೊಂದರೆ ಆಗ್ತಾ ಇದೆಯಾ? ಇಲ್ಲ ಇಲ್ಲ ಇಲ್ಲ, ತರಕಾರಿಗೆ ತೊಂದರೆ ಇಲ್ಲ. ಈ ಕಾಯಿಲೆಗಳು ಅಥವಾ ಕಾಯಿಲೆ ಬರ್ತದೆ? ಇದು ಬೆಂಡೆ, ಬೆಂಡೆಕಾಯಿ ನಾಗರ ಅನ್ಬರ್ತದೆ. ಬೆಂಡೆಗೆ ಬೆಂಡಿನ ನಡ್ತದೆ, ಮತ್ತೆ ಕೊನೆಗೆ ನಾಗರ ಅಂತ ಬಂದು ಆ ಗಿಡದಲ್ಲಿ ಕಾಯಿ ಆಗೋದಿಲ್ಲ. ಅದಕ್ಕೆಂತ ಔಷಧ ಇಲ್ಲ. ಶಿವಮೊರ, ಈಗ ನೀವು ಬಹಳ ಕೃಷಿ ಮಾಡ್ತಾ ಇದ್ರಿ, ನನಗೆ ಒಂದು ಹಾಡು ಕೇಳು ಅಂತ ಅನಿಸ್ತಾ ಉಂಟು. ಈಗ ಒಂದು ಹಾಡು ಹೇಳ್ತೀರಾ? ಯಾವ ಹಾಡು ಹೇಳ್ತೀರಿ? ಈಗ ಚಿಕ್ಕ ಮಕ್ಕಳಿಗೆಲ್ಲ ಹಾಡುವಂತ ಹಾಡಿಲ್ವಾ? ತೊಟ್ಟಿಲದೊಳಗಂಡು ತೊಳೆದ ಮುತ್ತನು ಕಂಡೆ, ಹೊಟ್ಟೆ ಮೇಲಾಗಿ ಸಲಗಿದೆ, ಹೊಟ್ಟೆ ಮೇಲಾಗಿ ಸಲಗಿದೆ ಕಂದೈನ, ಮುಟ್ಟಿನ ದೃಷ್ಟಿ ತೆಗೆದೇನ, ಆಡಿ ಬಾನನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರು, ತೆಂಗಿನಕಾಯಿ ತಿಳಿನೀರು ತಕ್ಕೊಂಡು ಬಂಗಾರದ ಮೊರೆ ತೊಳೆದೇನ. ಈಗ ಗುಂಪಲ್ಲೆಲ್ಲ ನೀವು ಹಾಡೋದಿಲ್ವಾ? ಗುಂಪಲ್ಲಿ ನಾ ಇಲ್ಲಿ ಸ್ವಸಹಾಯ ಸಂಘ, ಅಲ್ಲೆಲ್ಲ ಹಾಡಕೋಗೋದು. ಸ್ವಸಹಾಯ ಸಂಘದಲ್ಲಿ ಇದ್ದೀರಿ ನೀವು? ಹೌದು. ಏನ್ ಸ್ವಸಹಾಯ ಸಂಘದ ಹೆಸರು? ಸ್ವಸಹಾಯ ಸಂಘದ ಹೆಸರು ದೇವಸ್ನಾಯ್ಕ. ದೇವಸ್ನಾಯಕ. ದೇವಸ್ನಾಯಕ ಎಷ್ಟು ಜನ ಮೆಂಬರ್ಸ್ ಇದ್ದೀರಿ? 10 ಮಂದಿ. 10 ಮಂದಿ ಇದ್ದೀರಿ, ಏನೇನ್ ಮಾಡ್ತಾರಲ್ಲ? ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಒಂದ್ ದಿವಸ ಹೋಗಿ ಇದ್ ಮಾಡ್ಕೊಂಡ್ಬರು. ಈಗ ಮೊದ್ಲೆಲ್ಲ ಮನೆ ಒಳಗಡೆ ನೀವು ಕೂತಿದ್ರಲ್ಲ, ಈಗ ಸ್ವಸಹಾಯ ಸಂಘಕ್ಕೆಲ್ಲ ಸೇರಿದ್ಮೇಲೆ ಏನಾದ್ರು ಬದಲಾವಣೆ ಆಯ್ತಾ? ಬದಲಾವಣೆ ಯಾವ ರೀತಿ ಅಂದ್ರೆ, ಅಲ್ಲಿಂದ ಸಾಲ ತರುದು, ಕಡೆಗೆ ನಾವೆಲ್ಲ ಗೈಡಿ ಮಾಡಿ ಅಲ್ಲಿ ಸಾಲ ತೀರಿಸುದು. ಇಲ್ಲಿ ಮನೆ ಬಗ್ಗೆ ಯಾವ್ಯಾವ ಕೆಲಸಕ್ಕೆಲ್ಲ ನೀವು ಸಾಲ ತಗೊಂಡ್ರಿ? ಮನೆ ಕಟ್ಟೋದು, ನಾವು ಮನೆ ಕಟ್ಟೋದು, ಮನೆ ಕಟ್ಟೋಕೆ, ಮತ್ತೆ ಪ್ರತಿ ಒಂದು ಏನಾದ್ರು ಒಂದ್ ಸವಲತ್ತು ಸಿಗ್ತದೆ ಅನ್ಕೊಂಡ್ರೆ ತಗೊಳ್ಳೋದು, ತೀರಿಸೋದು, ತಗೊಳ್ಳೋದು, ತೀರಿಸೋದು. ಸಾಲ ತಗೊಂಡ್ರೆ ಮತ್ತೆ ಬಡ್ಡಿ ಕಟ್ಟಬೇಕು. ಬಡ್ಡಿ ಕಟ್ಟಬೇಕು, ಹೌದು. ಹೆಚ್ಚು ತಗೊಂಡ್ರೆ ನೀವು ಭತ್ತದ ಕೃಷಿ ಎಲ್ಲ ಹೇಗೆ ಮಾಡ್ತಾ ಇದ್ರಿ ಹೇಳಿ? ಭತ್ತ ಕೃಷಿ ಎಲ್ಲ ಹೂಡುದು, ಹೂಡ್ಸ್ಕೊಂಡು ಭತ್ತ ಬಿತ್ತುದು, ಕಡೆಗೆ ಕಳೆ ತೆಗೆದು ನೆಟ್ಟಿ ಮಾಡುದು, ಪ್ರತಿಯೊಂದು ಅದು ಸರಿಯಾಗಿ ಮಾಡೋ. ಮತ್ತೆ ಕಡೆಗೆ ದಿವಸ ಆದಂಗೆ ಪಾರಮ್ ಗೊಬ್ಬರ ಹಾಕುದಕ್ಕೆ, ಪಾರಮ್ ಗೊಬ್ಬರ ಹಾಕಿ ಬೆಳೆ ಕೊಯ್ಕೊಂಡು ಬರೋದು. ಬಂದ್ಕೊಂಡು ಇಲ್ಲಿ ಕುತ್ತರಿ ಹಾಕೊಂಡು ಮಳೆ ಬಂದ್ಬಿಟ್ರೆ ಆಗೋಯ್ತು ಕೆಲಸ. ಅಷ್ಟೆಲ್ಲ ಕಷ್ಟ ಬಿಟ್ಟು ಕುತ್ತರಿ ಹಾಕೊಂಡು ಬೆಳೆದು ಅದರ ಅಕ್ಕಿ ಮಿಲ್ಲಿ ಕಳಿಸಿ ಅಕ್ಕಿ ಮಾಡಿ ಕಡೆಗೊಂಡು. ಈಗ ಪೇಟೆಯಿಂದ ದುಡ್ಡು ಕೊಟ್ಟು ನೀವು ಅಕ್ಕಿ ತಗೊಂಡ್ಬರ್ತೀರಲ್ಲ, ಅದಕ್ಕೆ ಹೋಲಿಸಿ ನೋಡಿದ್ರೆ ತುಂಬಾ ಶ್ರಮ ಪಡಬೇಕು. ಶ್ರಮ ಪಡಬೇಕು, ಪ್ಯಾಟೆಯಿಂದ ಅಕ್ಕಿ ತಾವು ತರುದಿಲ್ಲ. ಆದ್ರೆ ಈಗೆಲ್ಲ ಕುಪ್ಪನ ಅಕ್ಕಿ ಅದು ಇದು ಕೊಡ್ತಾರೆ, ಆ ಸಲುವಾಗಿ ನಮ್ಗೆ ಆ ಅಕ್ಕಿ ಅಕ್ಕಿಯನ್ನು ಸಾಕಾಗ್ತದೆ. ಈಗ ಮನೆಯಲ್ಲೇ ಮಾಡಿದ ಭತ್ತದಿಂದ ಕುಟ್ಟಿದ ಅಕ್ಕಿ ಇದೆಯಲ್ಲ, ಅದ್ರ ರುಚಿ ಜಾಸ್ತಿಯಾ? ಮನೇಲಿ ಕುಟ್ಟಿದ ಅಕ್ಕಿ ಜಾಸ್ತಿ, ಅವಾಗೆಲ್ಲ ಭತ್ತ ಮರಿತಿದ್ರು. ಈಗ ಹಂಗಲ್ಲ, ಭತ್ತ ಆದ ಕೂಡಲೇ ಮಿಲ್ಕ್ ತಗೊಂಡು ಹೋಗುದು. ಅವಾಗೆಲ್ಲ ಕುಟ್ಟು ಭತ್ತ ಮರಿತಂತ ನಮ್ಮ ಕಾಲದಾಗೆಲ್ಲ. ಭತ್ತ ಕುಟ್ಟುವ ಹಾಡು ಗೊತ್ತಿಲ್ವಾ? ಭತ್ತ ಮರುವ ಹಾಡು ಹೇಳಿ. ಎಣ್ಣೆ ಗಂಟಿನ ಮೇನೆ 12 ಜಾರಿಯ ದಂಡೆ, ಸಣ್ಣರು ತಂಗಮ್ಮ ಹೊಳೆಯಾಡಿ, ಬಾಗಿಲ ಮುಂದಿನ ಎಳೆಯ ಬಾಳಿ ಸುಳಿ, ಹರಿಯಂದರೆಗೆ ಹರಿಯಲೆ, ಹರಿಯಂದರೆಗೆ ಹರಿಯಲೆ, ತಾಯಿ ಮನೆಯ ಮರಿಯಂದರೆಗೆ ಮರಿಯಲೆ. ತಾಯಿ ನನ್ನಮ್ಮ ಹಾಲಲ್ಲಿ ಹಬ್ಬವ ಮಾಡಿ, ದೀವುಗಿಲೆಣ್ಣಿ ಎರುದಾಳು, ದೀವುಗಿಲೆಣ್ಣಿ ಎರುದಾಳು, ನನ್ನಮ್ಮ ಹಬ್ಬಕ್ಕೆ ಬಾರಂದು ಕರೆದಾಳು. ಒಳ್ಳೇದು ಶಿವಮ್ಮ ಅವರೇ, ನಿಮ್ಮ ಹಾಡನ್ನ ಕೇಳ್ತಾ ಕೇಳ್ತಾ ನಮ್ಮ ಮಾತುಕತೆ ಮುಗಿಸೋಣ. ನೀವು ಕೇಳೋದಕ್ಕೆ ನನ್ನ ನಮಸ್ಕಾರ. ಇದುವರೆಗೆ ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಜನಪದ ಹಾಡುಗಾರ್ತಿ ಮತ್ತು ತರಕಾರಿ ಕೃಷಿಯಲ್ಲಿ ತೊಡಗಿಕೊಂಡಿರುವ ಅಳವೆಕೋಡಿ ಕುಮಟಾದ ಶಿವಮ್ಮ ಗಣಪತಿ ಪಟಗಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದುವರೆಗೆ ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಕೃಷಿ ಮಾಹಿತಿ. ಬೆಳೆಗಳಿಗೆ ಅವಶ್ಯ ಇರುವಂತಹ ಎಲ್ಲ ಪೋಷಕಾಂಶಗಳನ್ನು ಸರಬರಾಜು ಮಾಡುವಂತಹದ್ದು, ಭೂಮಿಯ ಸತ್ವ ಯಾವ ರೀತಿಯಲ್ಲಿ ಇರುತ್ತದೋ ಅದೇ ಪ್ರಮಾಣದಲ್ಲಿ ಭೂಮಿಯ ಶಕ್ತಿಯನ್ನು ಉಳಿಸಿಕೊಳ್ಳುವಂತಹದ್ದು, ಇದುವೇ ಭೂ ಫಲವತ್ತತೆ ಕಾಪಾಡುವುದು ಅಂತ ಹೇಳಬಹುದು. ಇದರಲ್ಲಿ ಹಸಿರೆಲೆ ಗೊಬ್ಬರದ ಪಾತ್ರವನ್ನು ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡಬೇಕು. ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಹಸಿರೆಲೆ ಗೊಬ್ಬರಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಇವು ಭೂಮಿಗೆ ಸಾವಯವ ಪದಾರ್ಥ ಹಾಗೂ ಸಾರಜನಕವನ್ನು ಒದಗಿಸುವ ಸುಲಭವಾದಂತಹ ಹಾಗೂ ಮಿತವ್ಯಯದ ದಾರಿಯಾಗಿದೆ. ಇವು ಮಣ್ಣಿನ ರಚನೆಯನ್ನು ವೃದ್ಧಿಪಡಿಸುತ್ತವೆ, ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದುಕೊಳ್ಳುವಂತಹ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಸಸ್ಯದ ಬೆಳವಣಿಗೆಗೆ ಬೇಕಾಗಿರುವಂತಹ ಸಸ್ಯ ಪೋಷಕಾಂಶಗಳನ್ನು ಒದಗಿಸುತ್ತವೆ, ರಾಸಾಯನಿಕ ಕ್ರಿಯೆಯನ್ನು ಹೆಚ್ಚು ಮಾಡುತ್ತವೆ, ಕ್ಷಾರೀಯ ಸವಳು ಮಣ್ಣು ಇಂತಹ ದೋಷಗಳನ್ನು ಸರಿಪಡಿಸುತ್ತವೆ, ಮಣ್ಣಿನಲ್ಲಿರುವಂತಹ ಜೀವಾಣುಗಳ ಬೆಳವಣಿಗೆಗೆ ಅನುಕೂಲಕರವಾದಂತಹ ವಾತಾವರಣವನ್ನು ಕಲ್ಪಿಸುತ್ತದೆ. ಇದರಿಂದ ಈ ಜೀವಾಣುಗಳ ಚಟುವಟಿಕೆ ಹೆಚ್ಚಿ ಭೂಮಿ ಹದಗೊಳ್ಳುತ್ತದೆ. ರೈತರು ಬೇರೆ ಬೇರೆ ರೀತಿಯ ಹಸಿರೆಲೆ ಗೊಬ್ಬರಗಳನ್ನು ಬಳಕೆ ಮಾಡಬಹುದು. ಸೆಣಬು, ಡಯಂಚ, ಸಸ್ಪೇನಿಯಾ, ಹೆಸರು, ಉದ್ದು, ಅಲಸಂಡೆ, ಗ್ಲಿರಿಸೀಡಿಯಾ, ಹೊಂಗೆ, ಉಗಣೆ, ಎಕ್ಕ, ತುಂಬೆ, ಲಂಟನ, ಇವುಗಳನ್ನು ಬಳಕೆ ಮಾಡೋದಕ್ಕೆ ಅವಕಾಶ ಇದೆ. ಅಪ್ಸೆಣಬು ಎನ್ನುವಂತಹದ್ದು ಹಸಿರೆಲೆ ಗೊಬ್ಬರಕ್ಕೆ ಮಾತ್ರವಲ್ಲದೆ ಮೇವು ಹಾಗೂ ನಾರು ತಯಾರಿಸುವುದಕ್ಕೂ ಕೂಡ ಇದನ್ನು ಬಳಸಲಾಗ್ತದೆ. ಇದು ಶೀಘ್ರವಾಗಿ ಬೆಳೆದು 8-10 ವಾರಗಳಲ್ಲಿ ಎಕರೆಗೆ 5-6 ಸಾವಿರ ಕಿಲೋದಷ್ಟು ಅಥವಾ 5-6 ಟನ್ನಷ್ಟು ಹಸಿರೆಲೆ ಸೊಪ್ಪನ್ನು ಕೊಡಬಲ್ಲದು. ಒಂದು ಎಕರೆ ಪ್ರದೇಶಕ್ಕೆ ಬಿತ್ತನೆ ಮಾಡುವುದಕ್ಕೆ ಸುಮಾರು 70-80 ಕಿಲೋದಷ್ಟು ಬೀಜ ಬೇಕಾಗ್ತದೆ. ಈ ಬೆಳೆಗಳು ಚೌಳು ಪ್ರದೇಶಗಳಲ್ಲಿ ಚೆನ್ನಾಗಿ ಬರುವುದಿಲ್ಲ. ಈ ಬೆಳೆಯನ್ನು ಬಿತ್ತುವ ಮೊದಲು ಎಕರೆಗೆ 100 ಕಿಲೋ ಸೂಪರ್ ಫಾಸ್ಫೇಟ್ನೊಂದಿಗೆ ಬೆರೆಸಿ ಬೀಜವನ್ನು ಬಿತ್ತಿದಲ್ಲಿ ಉತ್ತಮ ಗುಣಮಟ್ಟದ ಗೊಬ್ಬರವನ್ನು ಪಡೆಯಬಹುದು. ಡಯಂಚ ಎನ್ನುವಂತಹದ್ದು ಕಪ್ಪು ಮತ್ತು ಕ್ಷಾರೀಯ ಮಣ್ಣಿನಲ್ಲಿ ಯಶಸ್ವಿಯಾಗಿ ಬೆಳೆಯಬಹುದು. ಇದು ಬಹಳ ಬೇಗನೆ ಬೆಳೆಯುವುದರಿಂದ ಬಿತ್ತಿದ 2 ತಿಂಗಳ ಒಳಗಡೆ ಭೂಮಿಗೆ ಸೇರಿಸುವಂತಹದ್ದು ಒಳ್ಳೆಯದು. ಇಲ್ಲದೆ ಹೋದಲ್ಲಿ ಕಾಂಡಗಳು ಗಟ್ಟಿಯಾಗಿ ನಾರಿನ ಅಂಶ ಹೆಚ್ಚಾಗ್ತದೆ, ಹೀಗಾಗಿ ಬೇಗನೆ ಕೊಳೆಯುವುದಿಲ್ಲ. 1 ಎಕರೆ ಪ್ರದೇಶಕ್ಕೆ ಬಿತ್ತನೆ ಮಾಡುವುದಕ್ಕೆ 8-10 ಕಿಲೋದಷ್ಟು ಬೀಜ ಬೇಕಾಗ್ತದೆ. ಹೀಗೆ ಬೆಳೆದಿರುವಂತಹ ಬೆಳೆಯಿಂದ 3-4 ಎಕರೆಗಳಿಗೆ ಆಗುವಷ್ಟು ಹಸಿರಿನ ಗೊಬ್ಬರವನ್ನು ಪಡೆದುಕೊಳ್ಳಬಹುದು. ಸಸ್ಪೇನಿಯಾ ಅಥವಾ ಅಗಸೆ ಅಗತೆ ಎನ್ನುವಂತಹದ್ದು ಹೊಲ ಮತ್ತು ಗದ್ದೆಗಳ ಬದುಗಳ ಮೇಲೆ ನಾಟಿ ಮಾಡಿ ಬೆಳೆಯುವಂತಹದ್ದು ಸಾಮಾನ್ಯ ಪದ್ಧತಿ. ಆದರೆ ಪೂರ್ಣ ಬೆಳೆಯಾಗಿ ಬೆಳೆದಲ್ಲಿ 4-6 ತಿಂಗಳಲ್ಲಿ ಸುಮಾರು 20 ಟನ್ನಷ್ಟು ಹಸಿರೆಲೆಯನ್ನು ನೀಡುತ್ತದೆ. ಈ ಹಸಿರೆಲೆ ಗೊಬ್ಬರದ ವಿಶೇಷತೆ ಅಂದರೆ ಹೆಚ್ಚು ಚೌಳಾದ ಪ್ರದೇಶದಲ್ಲಿ ಮತ್ತು ನೀರಿನ ಕೊರತೆ ಇರುವಂತಹ ಪರಿಸ್ಥಿತಿಯಲ್ಲಿ ಹೆಚ್ಚು ಹುಲಸಾಗಿ ಬೆಳೆಯಬಲ್ಲದು. ಗ್ಲಿರಿಸಿಡಿಯಾ ಅಥವಾ ಗೊಬ್ಬರದ ಗಿಡ, ಇದು ಬಹಳ ಪ್ರಧಾನವಾದಂತಹ ಗಿಡ ಜಾತಿಯ ಅಥವಾ ಸಣ್ಣ ಮರ ಜಾತಿಯ ಹಸಿರೆಲೆ ಗೊಬ್ಬರ. ಇದು ಬಹು ಶೀಘ್ರವಾಗಿ ಬೆಳೆಯುವ ಒಂದು ಪೊದೆ. ಗ್ಲಿರಿಸಿಡಿಯಾ ಗಿಡಗಳನ್ನು ಬೀಜಗಳಿಂದ, ಸಸ್ಯಗಳಿಂದ ಅಥವಾ ಕಾಂಡದ ತುಂಡುಗಳಿಂದಲೂ ಕೂಡ ಅಭಿವೃದ್ಧಿಪಡಿಸಬಹುದು. ಈ ಸಸ್ಯವು ಬಹು ಶೀಘ್ರವಾಗಿ ಬೆಳೆದು 6 ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತದೆ. ವರ್ಷಕ್ಕೆ 2-3 ಬಾರಿ ಹಸಿರು ಪದಾರ್ಥವನ್ನು ನೀಡಬಲ್ಲದು. ಭತ್ತದ ಗದ್ದೆಗಳಿಗೆ ಹಸಿರು ಸೊಪ್ಪನ್ನು ಒದಗಿಸುವಂತಹ ಬೆಳೆಗಳಲ್ಲಿ ಗ್ಲಿರಿಸಿಡಿಯಾ ಸೊಪ್ಪು ಬಹಳ ಉತ್ತಮವಾದಂತಹದ್ದು. ಇದು ಅತಿ ಶೀಘ್ರವಾಗಿ ಕಳಿತು ಗೊಬ್ಬರವಾಗ್ತದೆ. ಹೊಂಗೆ ಬೃಹದಾಕಾರವಾಗಿ ಬೆಳೆಯುವಂತಹ ಮತ್ತು ಉತ್ತಮ ಹಸಿರು ಪದಾರ್ಥವನ್ನು ಕೊಡುವಂತಹ ಮರ. ಸಾಧಾರಣವಾಗಿ ಸಸ್ಯವನ್ನು ನೆಟ್ಟ 5-6 ವರ್ಷಗಳ ನಂತರ ಪ್ರತಿ ಮರದಿಂದ ಸುಮಾರು 2000 ಕಿಲೋದಷ್ಟು ಅಥವಾ 2 ಟನ್ನಷ್ಟು ಹಸಿರುಗಳನ್ನು ಪಡೆಯಬಹುದು. ಅಲ್ಲದೆ ಹೊಂಗೆ ಬೀಜದಿಂದ ಎಣ್ಣೆಯನ್ನು ತೆಗೆಯಬಹುದು. ಹಿಂಡಿಯೂ ಕೂಡ ಒಳ್ಳೆಯ ಸಾವಯವ ಗೊಬ್ಬರವಾಗಿದೆ. ಈ ಮರಗಳನ್ನು ರೈತರು ಬಂಜರು ಭೂಮಿಯಲ್ಲಿ, ಜಮೀನು ಹಾಗೂ ಹಳ್ಳದ ಪಕ್ಕದಲ್ಲಿ ಬೆಳೆದು ಬೆಳೆಸಬಹುದು. ಹಸಿರೆಲೆ ಗೊಬ್ಬರದಲ್ಲಿರುವಂತಹ ಪ್ರಮುಖ ಆಹಾರಾಂಶಗಳನ್ನು ಈ ರೀತಿಯಾಗಿ ಹೇಳಬಹುದು. ಪ್ರತಿ 100 ಕಿಲೋದಷ್ಟು ಗೊಬ್ಬರಗಳಲ್ಲಿ ಇರುವಂತಹ ಸಸ್ಯ ಪೋಷಕಾಂಶಗಳು ಈ ರೀತಿಯಾಗಿವೆ. ಅಪ್ಪಸೆಣಬಿನಲ್ಲಿ ಸುಮಾರು 0.9 ಸಾರಜನಕ, 0.12 ರಂಜಕ ಹಾಗೂ ಪೊಟ್ಯಾಶ್ 0.51 ಇರುತ್ತದೆ. ಡೈಂಚಾ, ಗ್ಲಿರಿಸಿಡಿಯಾ, ಸಸ್ಬೇನಿಯಾ ಇವುಗಳಲ್ಲಿಯೂ ಕೂಡ ಸರಾಸರಿಯಾಗಿ 0.6-0.7 ಸಾರಜನಕ, 0.15 ರಂಜಕ ಹಾಗೂ 0.4 ಪೊಟ್ಯಾಶ್ನ ಅಂಶ ಇರುತ್ತದೆ. ಈ ಹಸಿರೆಲೆ ಗೊಬ್ಬರಗಳು ಸಾರಜನಕ, ರಂಜಕ ಹಾಗೂ ಪೊಟ್ಯಾಶ್ ಪೋಷಕಾಂಶಗಳೇ ಸುಣ್ಣದ ಅಂಶವನ್ನು ಕೂಡ ಮಣ್ಣಿಗೆ ಸೇರಿಸುತ್ತವೆ. ಹಸಿರೆಲೆ ಗೊಬ್ಬರಗಳನ್ನು ತಯಾರಿಸುವ ಮತ್ತು ಅಳವಡಿಸುವಂತಹ ವಿಧಾನ ಅಂತಂದರೆ, ಮುಖ್ಯವಾಗಿ ಹಸಿರೆಲೆ ಬೆಳೆಗಳನ್ನು ಮುಂಗಾರು ಬೆಳೆಗಳು ಕಟಾವಾದ ನಂತರ ಅನುಕೂಲ ಇರುವಂತಹ ಪ್ರದೇಶಗಳಲ್ಲಿ ಬೆಳೆದು ಅದೇ ಭೂಮಿಯಲ್ಲಿ ಮಣ್ಣಿನಲ್ಲಿ ಮುಚ್ಚುವಂತಹದ್ದು ಒಳ್ಳೆಯದು ಮತ್ತು ಬಹು ಸುಲಭವಾದಂತಹ ಪದ್ಧತಿಯಾಗಿದೆ. ಹಸಿರೆಲೆ ಪದಾರ್ಥಗಳು ಹೇರಳವಾಗಿ ಸಿಗುವಂತಹ ಸ್ಥಳಗಳಲ್ಲಿ ಇತರೆ ಭೂಮಿಗಳಿಗೆ ಸಾಗಿಸಿ ಮಣ್ಣಿನಲ್ಲಿ ಸೇರಿಸುವಂತಹದ್ದು ಒಳ್ಳೆಯ ಪದ್ಧತಿ. ಹಸಿರೆಲೆ ಬೆಳೆಗಳನ್ನು ಬಿತ್ತಿದ 8-9 ವಾರಗಳಲ್ಲಿ ಅಂದರೆ ಹೂ ಬಿಡುವುದಕ್ಕೆ ಪ್ರಾರಂಭವಾದಾಗ ಕತ್ತರಿಸಿ ನೇಗಿಲು ಸಾಲುಗಳಲ್ಲಿ ಉಳುಮೆ ಮಾಡಿ ಮುಚ್ಚಬೇಕು. ಈ ಕಾರ್ಯವನ್ನು ಮುಂದಿನ ಮುಖ್ಯ ಬೆಳೆಯನ್ನು ಬಿತ್ತುವುದರ ಪೂರ್ವದಲ್ಲಿ ಮಾಡಬೇಕು. ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಬಿತ್ತುವಾಗ ಸೂಪರ್ ಫಾಸ್ಫೇಟ್ ಕೊಡುವುದರಿಂದ ಮುಂದಿನ ಬೆಳೆಗೆ ರಂಜಕವನ್ನು ಒದಗಿಸಿದಾಗ ಆಗ್ತದೆ. ಭತ್ತದ ಗದ್ದೆಯಲ್ಲಿ ಹಸಿರೆಲೆ ಗೊಬ್ಬರವನ್ನು ಭತ್ತ ನಾಟಿ ಮಾಡುವುದಕ್ಕೆ 3-4 ವಾರಗಳ ಮುಂಚೆ ಗದ್ದೆಯಲ್ಲಿ ಚೆನ್ನಾಗಿ ತುಳಿಬೇಕು. ಗದ್ದೆಯಲ್ಲಿ ತುಳಿದ ತಕ್ಷಣ ನಾಟಿ ಮಾಡಬಾರದು. ನಾಟಿ ಮಾಡಿದಲ್ಲಿ ಪೋಷಕಾಂಶಗಳು ಬೆಳೆಗಳಿಗೆ ದೊರಕುವುದಿಲ್ಲ. ಮಣ್ಣಿನಲ್ಲಿ ತುಳಿದ ನಂತರ ಅದು ಮಣ್ಣಿನ ಕಣಗಳ ಜೊತೆಗೆ ಬೆರೆತು ಪೋಷಕಾಂಶಗಳನ್ನು ಬಿಡುಗಡೆ ಮಾಡುವುದಕ್ಕೆ ಸುಮಾರು 3-4 ವಾರಗಳು ಸಮಯ ಬೇಕಾಗಬಹುದು. ಒಣ ಜಮೀನಿನಲ್ಲಿ ಅಥವಾ ಮಳೆಯಾಶ್ರಯದ ಪ್ರದೇಶಗಳಲ್ಲಿ ಈ ಬೆಳೆಗಳನ್ನು ಬೇರೆ ಪ್ರದೇಶಗಳಲ್ಲಿ ಬೆಳೆದು ಕಾಂಪೋಸ್ಟ್ ತಯಾರಿಸಿ ಮಣ್ಣಿನಲ್ಲಿ ಮಿಶ್ರಣ ಮಾಡಬಹುದು. ನೀರಾವರಿ ಆಶ್ರಯದಲ್ಲಿ ಆಗಲಿ ಅಥವಾ ಮಳೆಯಾಶ್ರಯದ ಪ್ರದೇಶದಲ್ಲಿಯೇ ಆಗಲಿ ಈ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಬೆಳೆದ ಜಾಗದಲ್ಲಿಯೂ ಕೂಡ ಕತ್ತರಿಸಿ ಮಣ್ಣಿನಲ್ಲಿ ಸೇರಿಸಬಹುದು. ಹೀಗೆ ಸೇರಿಸಿದ 1 ತಿಂಗಳಲ್ಲಿ ಅವು ಕಳಿತು ಗೊಬ್ಬರವಾಗ್ತದೆ. ಜಾಯಿಕಾಯಿ ಎನ್ನುವಂತಹದ್ದು ವಾರ್ಷಿಕ ಇಳುವರಿ ನೀಡುವಂತಹ ಒಂದು ಸಂಬಾರ ಬೆಳೆ. ಇದಕ್ಕೆ ಆರ್ಥಿಕವಾಗಿ ಹಾಗೂ ಔಷಧೀಯವಾಗಿಯೂ ಕೂಡ ಪ್ರಾಮುಖ್ಯತೆ ಇದೆ. ಜಾಯಿಕಾಯಿಯ ಮೂಲ ಪ್ರದೇಶ ಇಂಡೋನೇಷ್ಯಾದ ಮೊದುಕಾಸ್ ಎನ್ನುವಂತಹ ದ್ವೀಪ. ಇದು ಭಾರತಕ್ಕೆ ಬಂದಿದ್ದು 18ನೇ ಶತಮಾನದಲ್ಲಿ. ನಮ್ಮ ದೇಶದಲ್ಲಿ ಕೇರಳ, ತಮಿಳುನಾಡು, ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಇವುಗಳನ್ನು ಬೆಳೆಯಲಾಗ್ತಾ ಇದೆ. ಇಂಡೋನೇಷ್ಯಾ ಹಾಗೂ ಗ್ರೆನೇಡಾದಿಂದ ಹೆಚ್ಚಿನ ಪ್ರಮಾಣದ ಜಾಯಿಕಾಯಿ ಹಾಗೂ ಜಾಪತ್ರಿ ರಫ್ತು ನಡೀತಾ ಇದೆ. ಎಲೆಗಳ ಗೊಂಚಲಿನಿಂದ ಕೂಡಿರುವ ಜಾಯಿಕಾಯಿ ಗಿಡ ಸದಾ ಹಸಿರಿನಿಂದ ಕೂಡಿದ್ದು 20 ಮೀಟರ್ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಎತ್ತರಕ್ಕೆ ಬೆಳೀತದೆ. ಇದರ ಮರಗಳು ಪ್ರತ್ಯೇಕವಾಗಿ ಗಂಡು ಮತ್ತು ಹೆಣ್ಣು ಹೂಗಳನ್ನು ಬಿಡುತ್ತದೆ. 2 ತರಹದ ಹೂಗಳನ್ನು ಬಿಡುವಂತಹ ದ್ವಿಲಿಂಗಿ ಗಿಡಗಳನ್ನು ಕೂಡ ಕಾಣಬಹುದು. ಕಾಂಡದಿಂದ ಎಲೆ ಹುಟ್ಟುವ ಸಂದಿಯಲ್ಲಿ ಹೆಣ್ಣು ಹೂಗಳು ಕಾಣಸಿಗ್ತವೆ. ಗಂಡು ಹೂಗಳು 3 ಅಥವಾ ಅದಕ್ಕಿಂತ ಹೆಚ್ಚಿನ ಹೂಗಳ ಗೊಂಚಲಿನೊಂದಿಗೆ ಗಮನ ಸೆಳೆಯುತ್ತವೆ. ಗಾಳಿ ಹಾಗೂ ಕೀಟಗಳಿಂದ ಪರಾಗಸ್ಪರ್ಶ ಕ್ರಿಯೆ ನಡೀತದೆ. ಹಣ್ಣುಗಳು ದುಂಡಗೆ ಅಥವಾ ಕೊಂಚ ಮೊಟ್ಟೆ ಆಕಾರದ ಇರುತ್ತವೆ. ತೆಳು ಹಳದಿ ಬಣ್ಣದ ಹಣ್ಣುಗಳ ಮಧ್ಯಭಾಗಕ್ಕೆ ಚಿಕ್ಕ ಗೆರೆ ಕಾಣಿಸುತ್ತದೆ.

ಈ ಕೊರಲೆ ಬಂದು ನಮ್ಮ ದಕ್ಷಿಣ ಕರ್ನಾಟಕದ ತುಮಕೂರು, ನಮ್ಮ ಚಿತ್ರದುರ್ಗ, ಈಗ ನಮ್ಮಲ್ಲಿ ತುಮಕೂರಲ್ಲಿ ಶಿರಾಮುದಗಿರಿ ಭಾಗದಲ್ಲಿ ಜಾಸ್ತಿ ಇದನ್ನ ಬೆಳೀತಿದ್ದಂತ ಬೆಳೆ ಇದು. ಬ್ರೌನ್ ಟಾಪ್ ಮಿಲೆಟ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಆ ಭಾಗದಲ್ಲಿ ಸಾಕಷ್ಟು ಈ ಒಳ್ಳೆ ಮೇವಿದು ಕುರಿ ಸಾಕಾಣಿಕೆಗೆ, ಏನು ತೆಂಗಲ್ಲಿರ್ಬೋದು, ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಇದನ್ನ ಬೆಳೀತಾ ಇದಾರೆ. ಒಂದೇನಂದ್ರೆ ಇದು ಕಳೆ ಬರ್ತಕ್ಕಂತ ಪ್ರದೇಶಗಳಿದ್ರು ಕೂಡ ವೇಗವಾಗಿ ಬೆಳೆದು ಭೂಮಿಯನ್ನ ಕವರ್ ಮಾಡುತ್ತೆ, ಒಳ್ಳೆ ಮೇವು ಕೂಡ ಆಗತ್ತೆ, ಮತ್ತೆ ಕಾಳಿನ ಇಳುವರಿನೂ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ಒಂದೇನಂದ್ರೆ ಇದರಲ್ಲಿ ಇತ್ತೀಚೆಗೆ ಕೃಷಿ ವಿಶ್ವವಿದ್ಯಾಲಯದ ಬೆಂಗಳೂರು GPUP2 ಅಂತಕ್ಕಂತ ತಳಿಯನ್ನ ಅಭಿವೃದ್ಧಿಪಡಿಸಿದ್ದಾರೆ. ಇದರಲ್ಲೂ ಕೂಡ 6-8 ಕ್ವಿಂಟಾಲ್ ಪ್ರತಿ ಎಕರೆಗೆ ನಾವು ಇಳುವರಿಯನ್ನ ಪಡಿಬಹುದು ಒಣ ಬೇಸಾಯದಲ್ಲಿ. ಬಿತ್ತನೆ ಬೀಜ 3-4 kg ಪ್ರತಿ ಎಕರೆಗೆ. ರಸಗೊಬ್ಬರ ಬಂದು 16 kg ಸಾರಜನಕ, 16 kg ರಂಜಕ, 16 kg ಪೊಟ್ಯಾಷ್ ಅನ್ನ ಬಳಸಿ ನಾವು ಈ ಬೆಳೆಯನ್ನ ಬೆಳಿಬೇಕಾಗತ್ತೆ. ಒಂದೇನಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸಿರಿಧಾನ್ಯದ ಬೆಳೆಗಳಲ್ಲಿ ವೇಗವಾಗಿ ಭೂಮಿಯನ್ನ ಕವರ್ ಮಾಡ್ತಕ್ಕಂಥದ್ದು, ಒಳ್ಳೆ ಮೇವಿನ ಬೆಳೆಯಾಗಿ ಕೂಡ ಇದನ್ನ ನಾವು ಬೆಳಿಬಹುದು. ಕುರಿ ಭೂಸಾರ ಸಂರಕ್ಷಣೆಗೂ ಖಂಡಿತ ಆಗುತ್ತೆ. ಒತ್ತು ಕೊಡುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಸಿರಿಧಾನ್ಯಗಳ ಮಹತ್ವ ಮತ್ತು ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ MS ದಿನೇಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೇಗಿದೆ? 9-88-61-31-307. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9-88-61-31-307. ತುಂಬ ಸಂತೋಷ ಡಾಕ್ಟರ್ ದಿನೇಶ್ ಅವರೇ, ತಾವಿದೋರ್ಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ವಿವಿಧ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕ್ರಮಗಳು ಮತ್ತು ಅವುಗಳ ಮಹತ್ವದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರಿಗೆ ನನ್ನ ಆತ್ಮೀಯ ವಂದನೆಗಳು. ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಪ್ರಾಮುಖ್ಯತೆ ಮತ್ತು ಅವುಗಳ ಬೇಸಾಯ ಕ್ರಮ, ಈ ಕುರಿತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕು ಚಂದ್ರರಾಯನಹಳ್ಳಿಯ ಕೃಷಿ